बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ರೇಷ್ಮೆ ಕೃಷಿಯನ್ನು ಮಾಡುವಂಥ ರೈತರು ಹಲವಾರು ಒಂದು ತಾಂತ್ರಿಕತೆಗಳನ್ನು ಉಪಯೋಗ ಮಾಡ್ತಿರ್ತಾರೆ. ಸೊಪ್ಪನ್ನು ಬೆಳೆದಿರ್ಬೋದು, ಹಿಪ್ಪುನೆಳೆ ಸೊಪ್ಪನ್ನು, ಅಥವಾ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಹಲವಾರು ಒಂದು ಬದಲಾವಣೆಗಳು ಆಗ್ತಿರ್ತವೆ. ಯಾವುದೇ ಒಂದು ಪರಿಕರಗಳ ಉಪಯೋಗ ಇರ್ಬೋದು ಅಥವಾ ಕೀಟೌಷಧಿಗಳಿರ್ಬೋದು, ಹಲವಾರು ತಂತ್ರಜ್ಞಾನಗಳು ಬರ್ತಾ ಇರ್ತವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ಹೊಸ ತಾಂತ್ರಿಕತೆಗಳು ಏನಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ತಜ್ಞರಾದಂಥ ಡಾಕ್ಟರ್ ಜೆ ಅಶೋಕ್ ಅವರು. ಬನ್ನಿ, ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳಂತ. ನಮಸ್ತೆ ರೈತ ಬಾಂಧವರಿಗೆಲ್ಲ. ಈಗ ರೇಷ್ಮೆ ಕೃಷಿನಲ್ಲಿ ಹಲವಾರು ತಾಂತ್ರಿಕತೆಗಳು ಅಭಿವೃದ್ಧಿ ಆಗಿದ್ದಾವೆ. ಈ ತಾಂತ್ರಿಕತೆಗಳ ಅಭಿವೃದ್ಧಿಗೆ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು, ಕರ್ನಾಟಕ ರಾಜ್ಯದ ರೇಷ್ಮೆ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂತಹ ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ತಲಗಟ್ಟಪುರ ಇವರು, ಅಲ್ಲದೆ ರಾಜ್ಯದ 4 ಕೃಷಿ ವಿಶ್ವವಿದ್ಯಾಲಯಗಳು, ಅಲ್ಲದೆ ಇನ್ನಿತರೆ ವಿಶ್ವವಿದ್ಯಾಲಯಗಳು ಅಭಿವೃದ್ಧಿಪಡಿಸಿದಂತಹ ತಾಂತ್ರಿಕತೆಗಳ ಬಗ್ಗೆ ಸವಿವರವಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೀನಿ. ಈಗ ನಾವು ಒಂದೊಂದಾಗಿ ಹೋಗೋಣ. ಮೊಟ್ಟ ಮೊದಲನೆಯದಾಗಿ ಮೊಟ್ಟೆ ಸಾಗಾಣಿಕೆಯಲ್ಲಿ ಯಾವ ತಾಂತ್ರಿಕತೆ ಇದಾಗಿದೆ ಅಂತಂದು, ಈಗ ಮೊಟ್ಟೆ ಸಾಗಾಣಿಕೆ ಪೆಟ್ಟಿಗೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಪೆಟ್ಟಿಗೆ ಏನು ಅಂತಂದಪ್ಪ ಅಂದರೆ 1,000 ರೇಷ್ಮೆ ಮೊಟ್ಟೆಗಳನ್ನು ಸಾಗಾಣಿಕೆ ಮಾಡ್ಬೋದು. ಈಗ ಏನಾಗ್ತದೆ, ರೈತರು ಏನು ಮಾಡ್ತಾರೆ ಅಂತಂದಪ್ಪ ಅಂದರೆ ರೇಷ್ಮೆ ಮೊಟ್ಟೆಗಳನ್ನು ಖರೀದಿ ಮಾಡಿ ಸಾಗಾಣಿಕೆ ಮಾಡಬೇಕಾದ್ರೆ ಅವುಗಳನ್ನು ಕೆಲವು ಸಂದರ್ಭದಲ್ಲಿ ಬಿಸಿಲಿಗೆ ಹೊಟ್ಟತಕ್ಕಂತಹ ಸಂದರ್ಭ ಇರ್ತದೆ, ಶೈತ್ಯಾಂಶದ ವೈಪರೀತ್ಯಕ್ಕೆ ಒಳಪಡಿಸ್ತಕ್ಕಂತಹ ಸಂದರ್ಭನೂ ಇರುತ್ತೆ. ಇವುಗಳಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡಲು ಈ ಮೊಟ್ಟೆ ಪೆಟ್ಟಿಗೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರಲ್ಲಿ ಮೊಟ್ಟೆಗಳನ್ನಿಟ್ಟು ನಾವು ಸಾಗಾಣಿಕೆ ಮಾಡಿದ್ದೇ ಆದ ಅಂದಪ್ಪ ಅಂದರೆ ಮೊಟ್ಟೆಗಳಿಗೆ ಬೇಕಾದಂತಹ ವಾತಾವರಣ ದೊರಕಿ ಅದರಿಂದ ಆಗ್ತಕ್ಕಂತಹ ವ್ಯತ್ಯಯಗಳನ್ನು ಹೋಗಲಾಡಿಸ್ಬೋದು. ಇದು ಒಂದು ಮೊಟ್ಟೆ ಸಾಗಾಣಿಕೆಯಲ್ಲಿ ಆಗಿರ್ತಕ್ಕಂತಹ ತಾಂತ್ರಿಕತೆ. ಮುಂದೆ ಯಾವ ರೀತಿ ಇದನ್ನು ಪರಿಪಾಕಿಸುವ ಕ್ರಿಯೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ತಾಂತ್ರಿಕತೆ. ಏನು ಅಂತಂದಪ್ಪ ಅಂದರೆ ಮೊದಲು ರೈತರು ಏನು ಮಾಡ್ತಿದ್ದು ಅಂದರೆ ಮೊಟ್ಟೆ ಖರೀದಿ ಮಾಡಿ ಮನೆಯ ಹಂಚು ಅಥವಾ ಸೂರಿನ ಜಾಗದಲ್ಲಿ ಮೊಟ್ಟೆಗಳನ್ನು ಇಟ್ಟು ಬಿಡ್ತಾಯಿದ್ರು. ಅವುದನ್ನು ಸರಿಯಾಗಿ ಈ ಕಾವು ಕೊಡುವಿಕೆಯಗೆ ಒಳಪಡಿಸ್ತಾನೇ ಇರಲಿಲ್ಲ. ಈಗ ಅದರ ಸಲುವಾಗಿ ಮರದ ತಟ್ಟೆ ಅದರ ಜೊತೆಗೆ ಮೇಣದ ಕಾಗದ, ರಬ್ಬರ್ ಸ್ಪಂಜು ಉಪಯೋಗ ಮಾಡಿ ರೇಷ್ಮೆ ಮೊಟ್ಟೆಗಳಿಗೆ ಪರಿಪಾಕಿಸುವ ಕ್ರಿಯೆಗೆ ಒಳಪಡಿಸ್ತೀವಿ. ಇದರಿಂದ ಏನಾಗುತ್ತೆ ಅಂತಂದಪ್ಪ ಅಂದರೆ ಮೊಟ್ಟೆಗಳಿಗೆ ಬೇಕಾದಂತಹ ಉಷ್ಣಾಂಶ 80-85% ಶೈತ್ಯಾಂಶ, 24-25 degrees Celsius ಉಷ್ಣಾಂಶ ದೊರಕಿ ಮೊಟ್ಟೆಗಳಲ್ಲಿರ್ತಕ್ಕಂತಹ ಭ್ರೂಣ ಒಂದೇ ಸಮನಾಗಿ ಬೆಳವಣಿಗೆ ಹೊಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿ ಹುಳುಗಳು ಹೊರಬರೋದಕ್ಕೆ ಕಾರಣ ಆಗ್ತದೆ. ಈ ಒಂದು ಬೆಳವಣಿಗೆ ಹಂತದಲ್ಲಿ 8ನೇ ದಿನ ಅಂದರೆ ರೇಷ್ಮೆ ಮೊಟ್ಟೆಗಳು ಕಪ್ಪು ಚುಕ್ಕೆ ಹಂತಕ್ಕೆ ಬರ್ತವೆ. ಈ ಒಂದು ಸಂದರ್ಭದಲ್ಲಿ ಕಪ್ಪು ಪೆಟ್ಟಿಗೆ ಉಪಚಾರನ ಮಾಡಬೇಕಾಗತ್ತೆ. ಇದು ಬಹಳಷ್ಟು ಒಂದು ಮುಖ್ಯವಾದ ತಾಂತ್ರಿಕತೆ. ಈ ಒಂದು ಕಪ್ಪು ಪೆಟ್ಟಿಗೆ ಉಪಚಾರ ಸುಮಾರು 48 ಗಂಟೆಗಳ ಕಾಲ ಮಾಡಬೇಕು. ಮಾಡೋದ್ರಿಂದ ಎಲ್ಲ ಮೊಟ್ಟೆಗಳು ಒಂದೇ ತರನಾಗಿ ಅಭಿವೃದ್ಧಿ ಹೊಂದಿ ಬೆಳವಣಿಗೆ ಹೊಂದಿ ಬೆಳಕಿಗೆ ಒಡ್ಡಿದಾಗ ಒಂದೇ ಸಮನಾಗಿ ಎಲ್ಲ ಮೊಟ್ಟೆಗಳಿಂದ ಹುಳುಗಳು ಹೊರಬಂದು ಒಂದೇ ಬಾರಿಗೆ ಚಾಕಿ ಕಟ್ಟಲು ಅನುಕೂಲ ಆಗ್ತದೆ. ಇದಕ್ಕಾಗಿ ಕಪ್ಪು ಬಣ್ಣದ ಬಟ್ಟೆಯನ್ನು ತಟ್ಟೆಗಳ ಮೇಲೆ ಹೊದಿಸಬಹುದಾಗಿದೆ, ಅಥವಾ ಮಣ್ಣಿನಲ್ಲಿ ತಯಾರಾದ ಮಡಕೆಗಳನ್ನು ಉಪಯೋಗಿಸಿ ಸಹಿತ ಅದರಲ್ಲೂ ಸಹಿತ ಮೊಟ್ಟೆಗಳನ್ನು ಪರಿಪಾಕಿಸುವ ಕ್ರಿಯೆಗೆ ಒಳಪಡಿಸಿ ಕಪ್ಪು ಪೆಟ್ಟಿಗೆ ಉಪಚಾರನೂ ಕೊಡಬಹುದಾಗಿದೆ. ಈಗ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದಪ್ಪ ಅಂದರೆ ಮೊಟ್ಟೆಗಳನ್ನು ಮೊಟ್ಟೆ ಕಾಗದದ ಮೇಲೆ ತಯಾರಿಸ್ತಾರೆ, ಅಥವಾ ಮೊಟ್ಟೆಗಳನ್ನು ಬಿಡಿ ಬಿಡಿಯಾಗಿ ಅಂದರೆ ಬಿಡಿ ಮೊಟ್ಟೆಗಳನ್ನು ಸಹಿತ ಉತ್ಪಾದನೆ ಮಾಡ್ತಾರೆ. ಬಿಡಿ ಮೊಟ್ಟೆಗಳು ಬಹಳಷ್ಟು ಉಪಯುಕ್ತ. ಏನಕ್ಕೆ ಅಂತಂದಪ್ಪ ಅಂದರೆ ಈ ಮೊಟ್ಟೆಗಳಲ್ಲಿ ಈ ಫರ್ಟಿಲೈಸ್ ಆಗದೇ ಇರತಕ್ಕಂಥ ಮೊಟ್ಟೆಗಳು ಅಂತ ಹೇಳ್ತೀವಿ ನಾವು, ಅಂದರೆ ಏನು ಕಲ್ಲು ಮೊಟ್ಟೆಗಳು ಅಂತ ಹೇಳ್ತೀವಿ. ಆಮೇಲೆ ಸತ್ತಂತಹ ಮೊಟ್ಟೆಗಳು, ಅದರಲ್ಲಿ ಭ್ರೂಣ ಸತ್ತೋಗಿರುತ್ತೆ, ಅಂತಹ ಮೊಟ್ಟೆಗಳನ್ನು ಪೂರ್ತಿ ತೆಗೆದು ಬಿಡ್ತಾರೆ ಅದರಲ್ಲಿ. ಅಂದರೆ ಏನು ಈ ಬಿಡಿ ಮೊಟ್ಟೆಗಳನ್ನು ಉಪ್ಪಿನ ದ್ರಾವಣದಲ್ಲಿ ಟ್ರೀಟ್ ಮಾಡ್ತಾರೆ. ಉಪ್ಪಿನ ದ್ರಾವಣ ಇದು ಮಾಡಿದಾಗ ಅದರಲ್ಲಿ ಹಾಕಿದಾಗ ಈ ತೇಲ್ತಕ್ಕಂತಹ ಮೊಟ್ಟೆಗಳು, ಅಂದರೆ ಏನು ಅವು ಫಲಭರಿತವಾಗಿರೋದಿಲ್ಲ, ಹಗುರವಾಗಿರ್ತವೆ, ಉಪ್ಪಿನ ನೀರಿನ ಮೇಲೆ ತೇಲ್ತಾ ಇರ್ತದೆ, ಅಂಥ ಮೊಟ್ಟೆಗಳನ್ನೆಲ್ಲ ತೆಗೆದು ಬಿಡ್ತಾರೆ. ಕೆಳಗೆ ಮುಳುಗಿದಂತಹ ಮೊಟ್ಟೆಗಳನ್ನು ತೆಗೆದು ಶುದ್ಧವಾದ ನೀರಿನಿಂದ ಅದನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಅದನ್ನು ಮೊಟ್ಟೆ ಪೆಟ್ಟಿಗೆಗಳಲ್ಲಿ ಹಾಕಿ ನಮಗೆ ಮಾರಾಟ ಮಾಡ್ತಾರೆ. ಒಂದು ಮೊಟ್ಟೆ ಪೆಟ್ಟಿಗೆನಲ್ಲಿ 50 ರೋಗರಹಿತ ಮೊಟ್ಟೆಗಳಿಂದ ಬರ್ತಕ್ಕಂಥ ಹುಳುಗಳ ಪ್ರಮಾಣದಲ್ಲಿ ಮೊಟ್ಟೆಗಳನ್ನು ತುಂಬಿರ್ತಾರೆ. ಇದಕ್ಕೆ ಇದನ್ನು ಪರಿಪಾಕಿಸುವಿಕೆಗೆ, ಬಿಡಿ ಮೊಟ್ಟೆನ ಪರಿಪಾಕಿಸುವ ಕ್ರಿಯೆಗಾಗಿ ಅಭಿವೃದ್ಧಿಪಡಿಸಿದಂತಹ ಒಂದು ಸಾಧನ ಅಂತಂದರೆ, ಹೊಸ ತಾಂತ್ರಿಕತೆ ಅಂತಂದರೆ ಇನ್ಕ್ಯುಬೇಷನ್ ಫ್ರೇಮ್ ಅಂತ ಹೇಳ್ತೀವಿ. ಈ ಇನ್ಕ್ಯುಬೇಷನ್ ಫ್ರೇಮ್ನಲ್ಲಿ ಬಿಡಿ ಮೊಟ್ಟೆಗಳನ್ನು ಏನು ನಾವು ಪೆಟ್ಟಿಗೆ ಏನಿರುತ್ತಲ್ಲ ಅದನ್ನು ಒಡೆದು ಮೊಟ್ಟೆಗಳನ್ನೆಲ್ಲ ಇನ್ಕ್ಯುಬೇಷನ್ ಫ್ರೇಮ್ಗೆ ಸುರಿದು ಒಂದೇ ಪದರವಾಗಿ ಒಂದೇ ಪದರದಲ್ಲಿ ಎಲ್ಲ ಮೊಟ್ಟೆಗಳು ಇರುವಂತೆ ಹರಡಿ ಟಿಶ್ಯೂ ಪೇಪರ್ ಅಂತ ಹೇಳ್ತೀವಿ ಅದನ್ನು ಅದರ ಮೇಲೆ ಹಾಕಿ ಇನ್ಕ್ಯುಬೇಷನ್ ಫ್ರೇಮನ್ನು ಲಾಕ್ ಮಾಡಿ ಇದಕ್ಕೆ ನಾವು ಮರದ ತಟ್ಟೆನಲ್ಲಿ ಒದ್ದೆ ರಬ್ಬರ್ ಸ್ಪಂಜು ಮೇಣದ ಕಾಗದ ಸಹಾಯದಿಂದ ಮುಚ್ಚಿಟ್ಟು ಪರಿಪಾಕಿಸುವ ಕ್ರಿಯೆಗೆ ಒಳಪಡಿಸ್ತೀವಿ. ಕಪ್ಪು ಪೆಟ್ಟಿಗೆ ಉಪಚಾರಕ್ಕೆ ಬಂದಾಗ ಆ ಸಂದರ್ಭದಲ್ಲಿ 8ನೇ ದಿನದಲ್ಲಿ ಇದಕ್ಕೆ ಇದ್ರ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದಪ್ಪ ಅಂದರೆ ಸ್ವಲ್ಪ ಅದರಲ್ಲಿ ಮೊಟ್ಟೆಗಳನ್ನು ತೆಗೆದುಕೊಂಡು ಹೊರಗಡೆ ಇಟ್ಕೋತೀವಿ. ಆ ಹೊರಗಡೆ ಮೊಟ್ಟೆನಲ್ಲಿ ಏನಾದರೂ ಕಪ್ಪು ಚುಕ್ಕೆ ಹಂತ ಬಂತು ಅಂದಪ್ಪ ಅಂದರೆ ಒಳಗಿನ ಮೊಟ್ಟೆಗಳು ಕಪ್ಪು ಚುಕ್ಕೆ ಹಂತಕ್ಕೆ ಬಂದಿವೆ ಅಂತ ಒಂದು ಸೂಚನೆ ಸಿಗುತ್ತೆ ನಮಗೆ. ಆ ಸಂದರ್ಭದಲ್ಲಿ ನಾವು ಕಪ್ಪು ಬಟ್ಟೆಯನ್ನಾಗಲಿ ಅಥವಾ ಕಪ್ಪು ಕಾಗದವನ್ನಾಗಲಿ ಅದರ ಮೇಲೆ ಹೊದಿಸಿದಾಗ ಕಪ್ಪು ಪೆಟ್ಟಿಗೆ ಉಪಚಾರ ಸಿಕ್ಕು ಭ್ರೂಣಗಳೆಲ್ಲವೂ ಒಂದೇ ತೆರನಾಗಿ ಬೆಳವಣಿಗೆ ಹೊಂದುತ್ತವೆ. ಇದನ್ನು ನಂತರ ನಾವು ಬೆಳಕಿಗೆ ಪ್ರಖರತೆಗೆ ಒಡ್ಡಿದಾಗ ಸೂರ್ಯನ ಬೆಳಕು ಅಂತಂದಪ್ಪ ಅಂದರೆ ಡಿಫ್ಯೂಸ್ಡ್ ಲೈಟ್ ಅಂತ ಹೇಳ್ತೀವಿ. ಅಂದರೆ ಏನು ಮನೆಗಿನಲ್ಲಿ ಸೂರ್ಯನ ನೇರ ಬೆಳಕಲ್ಲ, ಸೂರ್ಯನಿಂದ ಪ್ರತಿಫಲಿತ ಬೆಳಕು, ಈ ಬೆಳಕಿಗೆ ಒಡ್ಡಿದಾಗ ಒಂದೇ ತೆರನಾಗಿ ಎಲ್ಲ ಹುಳುಗಳು ಬರ್ತವೆ. ಇಲ್ಲಿ ಏನು ಅಂತಂದಪ್ಪ ಅಂದರೆ ಬಿಡಿ ಮೊಟ್ಟೆಗಳಿಂದ ಬಂದಂಥ ಹೊರಬಂದಂತಹ ಮರಿ ಹುಳುಗಳನ್ನು ನಾವು ಚಾಕಿ ಕಟ್ಟಬೇಕಾದ್ರೆ ಈ ಸೊಳ್ಳೆ ಪರದದ ನೆಟ್ ಅಂತ ಹೇಳ್ತೀವಲ್ಲ ಅದು ಬಹಳಷ್ಟು ಮುಖ್ಯ. ಅದನ್ನು ಹುಳುಗಳ ಮೇಲೆ ಹರಡಬೇಕು. ಹಿಪ್ಪು ನೇರಳೆ ತೋಟದಿಂದ ತಾಜಾ ಎಲೆಗಳನ್ನು ತರಬೇಕು, ಅದನ್ನು ಕಟ್ ಮಾಡಬೇಕು. ಅಂದರೆ ಏನು 0.5 ಸೆಂಟಿಮೀಟರ್ ಅಳತೆಗೆ ಕಟ್ ಮಾಡಿ ಅದನ್ನು ಹುಳುಗಳ ಮೇಲೆ, ಅಂದರೆ ಹುಳುಗಳ ಮೇಲೆ ಅಂತಂದಪ್ಪ ಅಂದರೆ ಪರದೆ ಹಾಸಿರ್ತೀವಿ, ಅದರಲ್ಲಿ ಸೊಳ್ಳೆ ಪರದೆ ಹಾಸಿರ್ತೀವಿ, ಅದರ ಮೇಲೆ ನಾವು ಎಲೆಗಳನ್ನು ಚುಮುಕಿಸ್ತೀವಿ. ಆ ಸೊಳ್ಳೆ ಪರದದ ರಂಧ್ರಗಳ ಮುಖಾಂತರ ಮರಿ ಹುಳುಗಳು ಎಲೆಗಳ ಮೇಲೆ ಬರ್ತವೆ. ಎಲ್ಲ ಹುಳುಗಳು ಎಲೆಗಳ ಮೇಲೆ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಸುಮಾರು ಕಾಲಾವಕಾಶ 1.5 ಗಂಟೆಯಿಂದ 1 ಗಂಟೆ ಬೇಕಾಗುತ್ತೆ. ನಂತರ ಅದನ್ನು ತಟ್ಟೆಗೆ ವರ್ಗಾವಣೆ ಮಾಡಿ ನಾವು ಸಾಕಾಣಿಕೆ ಕ್ರಿಯೆಯನ್ನು ಪ್ರಾರಂಭಿಸ್ತೀವಿ. ಇದಕ್ಕೆ ಚಾಕಿ ಕಟ್ಟುವಿಕೆ ಅಂತ ಹೇಳ್ತೀವಿ. ಇದು ಒಂದು ಹೊಸ ತಾಂತ್ರಿಕತೆ. ಅದೇ ರೀತಿ ಈಗ ಸೋಂಕು ನಿವಾರಕಗಳಲ್ಲೂ ಸಹಿತ ಹೊಸ ತಾಂತ್ರಿಕತೆ ಇದೆ. ಏನು ಅಂತಂದಪ್ಪ ಅಂದರೆ ನಾವು ಹುಳು ಸಾಕಾಣಿಕೆ ಮನೆಗೆ ಹೈ ಗ್ರೇಡ್ ಬ್ಲೀಚಿಂಗ್ ಪೌಡರ್ ಉಪಯೋಗ ಮಾಡ್ತಕ್ಕಂಥದ್ದು ಅಥವಾ ಸ್ಯಾನಿಟೆಕ್ ಅಂತಕ್ಕಂತಹ ಸೋಂಕು ನಿವಾರಕಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಮೊದಲು ಏನು ಮಾಡ್ತಿದ್ವಿ, ಫಾರ್ಮಲಿನ್ ಉಪಯೋಗಿಸ್ತಿದ್ವಿ. ಫಾರ್ಮಲಿನ್ ಬಹಳಷ್ಟು ಘಾಟ್ ಇರ್ತಿತ್ತು. ಕೆಲವು ಸಂದರ್ಭದಲ್ಲಿ ಇದು ಸ್ವಲ್ಪ ಕಾರ್ಸೋನೋಜೆನಿಕ್ ಅಂತ ಹೇಳ್ತಿದ್ರು, ಅಂದರೆ ಬಹಳಷ್ಟು ಇದರ ಸಂಪರ್ಕದಲ್ಲಿದ್ದಾಗ ಕ್ಯಾನ್ಸರ್ ಬರ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ ಅನ್ನೋ ದೃಷ್ಟಿನಲ್ಲಿ ಇತ್ತೀಚೆಗೆ ಅದರ ಬಳಕೆ ಕಮ್ಮಿಯಾಗಿ ಈ ಬ್ಲೀಚಿಂಗ್ ಪೌಡರ್ನಿಂದ ಅಭಿವೃದ್ಧಿಪಡಿಸತಕ್ಕಂತಹ ಸೋಂಕು ನಿವಾರಕಗಳು ಮಾರುಕಟ್ಟೆನಲ್ಲಿ ಲಗ್ಗೆಯಿಟ್ಟಿದ್ದಾವೆ. ಇದರಲ್ಲಿ ಪ್ರಮುಖವಾದವು ಅಂತಂದಪ್ಪ ಅಂದರೆ ಅಸ್ತ್ರ, ಇನ್ನೊಂದು ಕ್ಲೋರಿನ್ ಡೈಆಕ್ಸೈಡು. ಕ್ಲೋರಿನ್ ಡೈಆಕ್ಸೈಡ್ನಲ್ಲಿ ಈ ಸ್ಯಾನಿಟೆಕ್ ಅಂತಕ್ಕಂಥದ್ದು. ಇದರ ಜೊತೆಗೆ ಇನ್ನೊಂದೇನು ಅಂತಂದಪ್ಪ ಅಂದರೆ ಈ ಸೋಂಕು ನಿವಾರಣೆಗಾಗಿ ಈ ಸ್ಪ್ರೇಯರ್ಸ್ ಬಂದಿದ್ದಾವೆ, ಅಂದರೆ ಪವರ್ ಸ್ಪ್ರೇಯರ್ಸ್, ಮೋಟರ್ ಆಪರೇಟೆಡ್ ಪವರ್ ಸ್ಪ್ರೇಯರ್ಸು. ಇದರಲ್ಲಿ ಎಷ್ಟು ಫೋರ್ಸಾಗಿ ಬರುತ್ತೆ ಅಂತಂದಪ್ಪ ಅಂದರೆ ಸೋಂಕು ನಿವಾರಕ ದ್ರಾವಣ ಪ್ರತಿ ಮೂಲೆ ಮೂಲೆಗೂ ತಲುಪುತ್ತೆ. ಆದ್ದರಿಂದ ಇದರ ಒಂದು ಬಳಕೆ ಬಹಳಷ್ಟು ಮುಖ್ಯ. ರೋಗಗಳು ರುಜಿನಿಗಳು ಬರ್ತಕ್ಕಂತಹ ಉಂಟು ಮಾಡ್ತಕ್ಕಂತಹ ಈ ಸೂಕ್ಷ್ಮಾಣು ಜೀವಿಗಳು ಪೂರ್ತಿ ನಿರ್ನಾಮ ಆಗಬೇಕು. ಸೋಂಕು ನಿವಾರಣೆ ಕಾರ್ಯಕ್ರಮಗಳನ್ನು ಬೆಳೆಯ ಕೊನೆಯಲ್ಲಿ ಅಂದರೆ ಬೆಳೆ ಪಡೆದ ಕೊನೆಯಲ್ಲಿ ಒಂದು ಸಾರಿ ಮಾಡಬೇಕು, ಪ್ರಾರಂಭದಲ್ಲಿ ಮತ್ತೊಮ್ಮೆ ಮಾಡ್ಕೋಬೇಕು. ಇದು ಒಂದು ತಾಂತ್ರಿಕತೆ ಬಹಳಷ್ಟು ಮುಖ್ಯ. ಈಗ ಚಾಕಿ ಸಾಕಾಣಿಕೆ ಮಾಡಬೇಕಾದ್ನಪ್ಪ ಅಂದರೆ ಈಗ ನಾವು ಚಾಕಿ ಕಟ್ಟಿದ್ದೀವಿ, ಅದಕ್ಕೆ ಸರಿಯಾದಂತಹ ಉಷ್ಣಾಂಶ ಶೈತ್ಯಾಂಶನ ಕೊಡಬೇಕು. ಇದಕ್ಕಾಗಿ ಉಷ್ಣಕೋಟಿ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಸುಮಾರು 300 ರೋಗರಹಿತ ಮೊಟ್ಟೆಗಳಿಂದ ಹೊರಬಂದಂತಹ ಹುಳುಗಳನ್ನು ಸಾಕಾಣಿಕೆಗೆ ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ ಮೊದಲನೇ ಹಂತಕ್ಕೆ ಬೇಕಾದಂತಹ ಉಷ್ಣಾಂಶ, ಎರಡನೇ ಹಂತಕ್ಕೆ ಬೇಕಾದಂತಹ ಉಷ್ಣಾಂಶ, ಅದಕ್ಕೆ ಬೇಕಾದಂತಹ ಶೈತ್ಯಾಂಶ, ಸ್ಥಳಾವಕಾಶ ಎಲ್ಲನೂ ಪರಿಪೂರ್ಣವಾಗಿ ಕೊಡಬಹುದು. ಇದಕ್ಕೆ ಸುಮಾರು ಖರ್ಚು 7,000 ರಿಂದ 8,500 ರೂಪಾಯಿವರೆಗೂ ಬರುತ್ತೆ. ಇದರ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತಂದಪ್ಪ ಅಂದರೆ ಸೋಂಕು ನಿವಾರಣೆ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ತಗೋಬೋದು, ರೋಗಮುಕ್ತ ವಾತಾವರಣದಲ್ಲಿ ಹುಳುಗಳನ್ನು ಸಾಕಾಣಿಕೆ ಮಾಡಬಹುದು. ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ, ಅದರ ಪ್ರಕಾರ ಚಾಕಿ ಹುಳುಗಳು ಸಮರ್ಪಕವಾಗಿ ಬೆಳೆಸಿದ್ದೇ ಆಯಿತು ಅಂದಪ್ಪ ಅಂದರೆ ಅದು ಮುಂದೆ ಬೆಳೆದ ಹಂತದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಪಡೆದುಕೊಂಡು ಅತ್ಯುತ್ತಮವಾಗಿ ಬೆಳೀತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಹಿಪ್ಪುನೇರಳೆಯಲ್ಲಿ ತಾಂತ್ರಿಕತೆ ಅಂತಂದಪ್ಪ ಅಂದರೆ ಎರಡು ತಳಿಗಳು ಬೇಕಾದಷ್ಟು ತಳಿಗಳಿದ್ದಾವೆ, ಆದರೆ ಈಗ ಚಾಲ್ತಿಯಲ್ಲಿರ್ತಕ್ಕಂಥ ಎರಡು ಪ್ರಮುಖ ತಳಿಗಳಲ್ಲಿ S36 ಅಂತಕ್ಕಂಥದ್ದು ಮತ್ತು ಇನ್ನೊಂದು V1 ಅಂತಕ್ಕಂಥದ್ದು. S36 ಮತ್ತು V1 ಎರಡೂ ತಳಿಗಳು ಚಾಕಿ ಸಾಕಾಣಿಕೆಗೆ ಅತ್ಯಂತ ಸೂಕ್ತವಾಗಿದ್ದಾವೆ. ಈ ಚಾಕಿ ಸಾಕಾಣಿಕೆಗೆ ಸಲುವಾಗಿಯೇ 5% ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಕಾಲಕಾಲಕ್ಕೆ ನೀರು ಕೊಡ್ತಾ ಇರಬೇಕು, ಎಲೆಗಳು ಅತ್ಯಂತ ಹೆಚ್ಚಿನ ಒಂದು ನೀರಿನಂಶ ಹೊಂದಿರಬೇಕು, ರಸಭರಿತವಾಗಿರಬೇಕು, ಉತ್ಕೃಷ್ಟ ಗುಣಮಟ್ಟದ್ದಾಗಿರಬೇಕು. ಇದಕ್ಕೂ ಸಹಿತ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೀವಿ, ನಿಗದಿತ ಪ್ರಮಾಣದಲ್ಲಿ ಏನು ಶಿಫಾರಸು ಮಾಡಿದ್ದೀವಿ ಅದರ ಪ್ರಮಾಣದಲ್ಲೇ ಇದಕ್ಕೂ ಗೊಬ್ಬರ ಕೊಡ್ತೀವಿ, ಕೊಟ್ಟಿಗೆ ಗೊಬ್ಬರದ ಪ್ರಮಾಣ ಜಾಸ್ತಿ ಮಾಡ್ತೀವಿ. ಏನು ಅಂತಂದಪ್ಪ ಅಂದರೆ ಎಲೆಗಳಲ್ಲಿ ರಸಭರಿತವಾಗಿರಬೇಕು, ಪೌಷ್ಟಿಕಾಂಶತೆಯಿಂದ ತುಂಬಿರಬೇಕು. ಇಂತಹ ಎಲೆಗಳನ್ನು ಉಪಯೋಗ ಮಾಡಿ ನಾವು ಚಾಕಿ ಹುಳುಗಳನ್ನು ಸಾಕಾಣಿಕೆ ಮಾಡ್ತೀವಿ. ಈ ಚಾಕಿ ಹುಳುಗಳು ಸಾಕಾಣಿಕೆ ಮಾಡೋದಕ್ಕೆ ರಬ್ಬರ್ ಸ್ಪಂಜು ಮೇಣದ ಕಾಗದ ಉಪಯೋಗ ಮಾಡಿ ಸಾಕಾಣಿಕೆ ಮಾಡ್ತೀವಿ. ಈ ಭಾಗದ ರೈತರು ಏನು ಮಾಡಬೇಕು ಅಂತಂದಪ್ಪ ಅಂದರೆ ಪ್ರತಿದಿನ 2 ಸಾರಿ ಬೆಳಗ್ಗೆ 1 ಸಾರಿ ಸಾಯಂಕಾಲ 1 ಸಾರಿ ರಬ್ಬರ್ ಸ್ಪಂಜನ್ನು ಒದ್ದೆ ಮಾಡಿ ಹುಳುಗಳ ಸುತ್ತಲೂ ಇಟ್ಟು ಸಾಕಾಣಿಕೆ ಮಾಡಬೇಕು. ಆಮೇಲೆ ಸಾಮಾನ್ಯವಾಗಿ ದಿನಕ್ಕೆ 3 ಸಾರಿ ಆಹಾರ ಕೊಡ್ತಕ್ಕಂಥದ್ದು ರೂಢಿಯಲ್ಲಿದೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅಥವಾ ಈ ರಬ್ಬರ್ ಸ್ಪಂಜು ಮೇಣದ ಕಾಗದ ಉಪಯೋಗ ಮಾಡಿದ್ದೇ ಆದಲ್ಲಿ ನಾವು ದಿನಕ್ಕೆ 2 ಸಾರಿ ಕೊಟ್ಟರೆ ಸಾಕು, ಒಂದು ಬೆಳಗ್ಗೆ 1 ಸಾರಿ ರಾತ್ರಿ 1 ಸಾರಿ ಅಥವಾ ಬೆಳಗ್ಗೆ ಅಥವಾ ಸಾಯಂಕಾಲ ಕೊಡ್ಬೋದು. ಈಗ ಇದರಲ್ಲೇ ಇನ್ನೊಂದು ಹೊಸ ಸಿಸ್ಟಮ್ ಬಂದಿದೆ ಏನು ಅಂತಂದಪ್ಪ ಅಂದರೆ ಈಗ ಕೆಲವರು ಏನಂತಾರೇನಪ್ಪ ಅಂದರೆ ರಬ್ಬರ್ ಸ್ಪಂಜು ಯಾವ ರೀತಿ ಒದ್ದೆ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತದೆ. ಪೂರ್ತಿ ಸಂಪೂರ್ಣವಾಗಿ ನೀರು ತೆಗೆದು ಅದನ್ನು ಹುಳುಗಳ ಸುತ್ತಲೂ ಇಟ್ಟನಪ್ಪ ಅಂದರೆ ತೊಂದರೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅದರಲ್ಲಿ ನೀರು ಜಾಸ್ತಿ ಇರುತ್ತೆ, ಇಂತಹ ಸಂದರ್ಭದಲ್ಲಿ ರೋಗಕಾರಕಗಳು ಜಾಸ್ತಿ ಆಗೋ ಒಂದು ಸಂಭವ ಇರ್ತದೆ. ಅದಕ್ಕೋಸ್ಕರ ರ್ಯಾಪಪ್ ಮೆಥಡ್ ಅಂತಂದು ಮಾಡಿದ್ದಾರೆ. ಇದರಲ್ಲಿ ಕೆಳಗೆ ಹಾಸಿದಂತಹ ಮೇಣದ ಕಾಗದ ಮತ್ತು ಮೇಲೆ ಹುಳುಗಳ ಮೇಲೆ ಒದಿಸಿದಂತಹ ಮೇಣದ ಕಾಗದ ಇವೆರಡನ್ನೂ ಪೂರ್ತಿ ಫೋಲ್ಡ್ ಮಾಡಿಬಿಡ್ತಾರೆ, ಅಂದರೆ ಏನು ಕವರ್ ಮಾಡಿಬಿಡ್ತಾರೆ ಪೂರ್ತಿ ಎಲ್ಲ ಕಡೆಯಿಂದನು, 4 ಕಡೆಯಿಂದನೂ ಇದನ್ನು ಪೂರ್ತಿ ಫೋಲ್ಡ್ ಮಾಡಿಬಿಡ್ತಾರೆ, ಮಡಚಿಬಿಡ್ತಾರೆ. ಆದ್ದರಿಂದ ಏನಾಗುತ್ತೆ ಅಂದಪ್ಪ ಅಂದರೆ ಒಳಗಿರ್ತಕ್ಕಂತಹ ಶೈತ್ಯಾಂಶ ಅಲ್ಲೇ ಇರುತ್ತೆ. ಈ ಒಂದು ರ್ಯಾಪಪ್ ಮೆಥಡ್ನಲ್ಲಿ ಈ ರಬ್ಬರ್ ಸ್ಪಂಜ್ ಬಳಕೆ ಏನು ಮಾಡೋದು ಅವಶ್ಯಕತೆ ಬೀಳೋದಿಲ್ಲ. ಇಲ್ಲೂ 2 ದಿನಕ್ಕೆ 2 ಬಾರಿ ಕೊಡೋದು ಸೂಕ್ತ. ಈ ಭಾಗದ ಜನರು ರ್ಯಾಪಪ್ ಮೆಥಡ್ನಲ್ಲಿ ಬೆಳಗ್ಗೆ 1 ಸಾರಿ ಸಂಜೆ 1 ಸಾರಿ ಎಲೆಗಳನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಎಲೆಗಳು ಪ್ರತಿ ಬಿಡಿ ಎಲೆಗಳನ್ನು ತಂದು ಕತ್ತರಿಸಿ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಏನು ಅಂತಂದಪ್ಪ ಅಂದರೆ ಆ ಕುಡಿ ಭಾಗ ಏನಿರುತ್ತೆ 4 ರಿಂದ 5 ಎಲೆಗಳ ಕುಡಿ ಭಾಗನ ಕತ್ತರಿಸ್ತಂದು ಆ ಕುಡಿಯಿಂದನೇ ನಾವು ಹುಳುಗಳನ್ನು ಸಾಕಾಣಿಕೆ ಮಾಡಬಹುದು. ಆದರೆ ಇಲ್ಲಿ ಒಂದು ಪ್ರಮುಖವಾದಂಥ ಅಂಶ ಏನು ಅಂತಂದಪ್ಪ ಅಂದರೆ ಅವು ಜ್ವರಕ್ಕೆ ಬಂದ ಸಂದರ್ಭದಲ್ಲಿ ಜ್ವರಕ್ಕೆ ಬರೋದು ಅಂತಂದಪ್ಪ ಅಂದರೆ ಈಗ ಜ್ವರ ಈಗ 3 ದಿನ ಮೊದಲನೇ ಹಂತದ 3 ರಿಂದ 3.5 ದಿನ ಅವಧಿ ಬೆಳಿಬೇಕು. 3ನೇ ದಿನಕ್ಕೆ ಬಂದಾಗಲೇ ಅಂದರೆ ಇನ್ನೂ 2 ಫೀಡ್ ಇದೆ ಅಂತಂದಾಗಲೇ ನಾವು ಈ ಪೂರ್ಣ ಎಲೆಗಳನ್ನು ಕೊಡೋದು ಅಥವಾ ಆ ಎಲೆ ಬರಿತ ಕಾಂಡ ತುದಿ ಕಾಂಡವನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿ ಎಲೆಗಳನ್ನು ಕತ್ತರಿಸಿ ಕೊಡುವಂತಹ ಒಂದು ಕ್ರಿಯೆ ಪ್ರಾರಂಭ ಮಾಡಿ ಎಲ್ಲ ಹುಳುಗಳು ಒಂದೇ ಥರ ಬೆಳವಣಿಗೆ ಆಗೋ ರೀತಿಯಲ್ಲಿ ತಾಂತ್ರಿಕತೆಯನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಂತರ ಏನು ಅಂತಂದಪ್ಪ ಅಂದರೆ ಈಗ ರೇಷ್ಮೆ ಹುಳು ಸಾಕಾಣಿಕೆ ಪೂರ್ವದಲ್ಲಿ ನಾವು ಸೋಂಕು ನಿವಾರಣೆ ಮಾಡಿರ್ತೀವಿ. ಸೋಂಕು ನಿವಾರಣೆ ತುಂಬ ಯಶಸ್ವಿಯಾಗಿ ಮಾಡಿದ್ರು ಸಹಿತ 4-5 ದಿನ ಅವು ನಮಗೆ ರೇಷ್ಮೆ ಹುಳುಗಳಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅದನ್ನು ಮುಂದೆ ಇನ್ನೂ ಚೆನ್ನಾಗಿ ಅವುಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತಂದಪ್ಪ ಅಂದರೆ ಹಾಸಿಗೆ ಸೋಂಕು ನಿವಾರಕಗಳನ್ನು ಸಹಿತ ಬಳಕೆ ಮಾಡಬೇಕಾಗುತ್ತೆ. ಇವುಗಳಲ್ಲಿ ಲೇಬೆಕ್ಸ್ ಅನ್ನೋದಿದೆ, ಸಂಜೀವಿನಿ ಇದೆ, ಸುರಕ್ಷಾ ಇದೆ, ವಿಜೇತ ಇದೆ. ಇತ್ತೀಚಿನ ದಿನಗಳಲ್ಲಿ ಅಂಕುಶ್ ಅನ್ನೋದು ಸಹಿತನೂ ಸೋಂಕು ನಿವಾರಕ, ಹಾಸಿಗೆ ಸೋಂಕು ನಿವಾರಕಗಳು ಇದ್ದಾವೆ. ಹಾಸಿಗೆ ಸೋಂಕು ನಿವಾರಕಗಳನ್ನು ಸಹಿತ ಸಮರ್ಪಕವಾಗಿ ಬಳಕೆ ಮಾಡಬೇಕಾಗತ್ತೆ. ಹಾಸಿಗೆ ಸೋಂಕು ನಿವಾರಕ ಬಳಕೆ ಮಾಡಲಿಕ್ಕೆ ಚಾಕಿ ಹಂತದಲ್ಲಿದ್ದಾಗ ಪ್ರತಿ ಚದರ ಅಡಿಗೆ 2-3 ಗ್ರಾಮು ಬಳಕೆ ಮಾಡಬೇಕು. ಬೆಳೆದಂತಹ ಹುಳುಗಳಿಗೆ ಪ್ರತಿ ಚದರ ಅಡಿಗೆ 4-5 ಗ್ರಾಮು ಬಳಕೆ ಮಾಡಬೇಕು. ಒಟ್ಟು 10-12 ಕೆ ಜಿ ಸೋಂಕು ಹಾಸಿಗೆ ಸೋಂಕು ನಿವಾರಕಗಳು ಬೇಕಾಗುತ್ತೆ. ಪ್ರತಿ ಬೆಳಗ್ಗೆ ಒಂದು 150-200 ಮೊಟ್ಟೆಗಳಿಂದ ಹೊರಬಂದಂತಹ ಹುಳುಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಸುಮಾರು 10 ಕೆ ಜಿವರೆಗೂ ಸೋಂಕು ನಿವಾರಕಗಳು ಹಾಸಿಗೆ ಸೋಂಕು ನಿವಾರಕಗಳು ಬೇಕಾಗುತ್ತೆ. ಇವನ್ನ ಅಳವಡಿಸದೇ ಆದಪ್ಪ ಅಂದರೆ ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸಿ ಹುಳುಗಳನ್ನು ಸಾಕಾಣಿಕೆ ಮಾಡಬಹುದು. ಆಮೇಲೆ ಹೊಸ ಹೊಸ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀನಿ. ಏನು ಅಂತಂದಪ್ಪ ಅಂದರೆ ಮೊದಲು ನಾವು ಈ ಸಂಕರಣ ತಳಿ ಏನು ಅಂತಂದಪ್ಪ ಅಂದರೆ ಪ್ಯೂರ್ ಮೈಸೂರ್ ಮತ್ತು NB4D2 ಅಂತಂದು ಸಾಕಾಣಿಕೆ ಮಾಡ್ತಾ ಇದ್ವಿ. ಅದಕ್ಕೆ ಬದಲಾಗಿ ಇತ್ತೀಚೆಗೆ 2000 ಈಚೆಗೆ ಪ್ಯೂರ್ ಮೈಸೂರ್ ಮತ್ತು CSRT ಸಂಕರಣ ತಳಿಗಳನ್ನು CSR2 ಅಂತಕ್ಕಂತಹ ಸಂಕರಣ ತಳಿಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಬಯೋಲ್ಟೈನಿಗೆ ಬಂದಾಗ CSR2 ಮತ್ತು CSR4 ಸಂಕರಣ ತಳಿಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ FC1 FC2 ಅಂತಂದು ಡಬಲ್ ಕ್ರಾಸ್ ಹೈಬ್ರಿಡ್ ಇದು, ಇದನ್ನು ಸಹಿತ ಬಳಕೆ ಮಾಡ್ತಾ ಇದ್ದೀವಿ. ಇವುಗಳಲ್ಲಿ ಏನು ಅಂತಂದಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ, ಉಷ್ಣಾಂಶವನ್ನು ತಡೆದುಕೊಳ್ಳುವಂತಹ ಶಕ್ತಿ FC1 FC2 ಹೈಬ್ರಿಡ್ನಲ್ಲಿದೆ. ಇದಕ್ಕೆ ಏನು ತಾಂತ್ರಿಕತೆ ಬೇಕು ಅಂತಂದಪ್ಪ ಅಂದರೆ ಶುಚಿತ್ವ ಬಹಳ ಮುಖ್ಯ, ಸೋಂಕು ನಿವಾರಣೆ ಬಹಳ ಮುಖ್ಯ, ಹುಳುಗಳಿಗೆ ಬೇಕಾದಂತಹ ವಾತಾವರಣವೂ ಬಹಳಷ್ಟು ಮುಖ್ಯ. ಅದಕ್ಕೋಸ್ಕರ ಇದನ್ನು ಚಳಿಗಾಲದಲ್ಲಿ ಸಾಕಾಣಿಕೆ, ಈಗೇನು ಈ ಒಂದು ಪರಿಸ್ಥಿತಿಯಲ್ಲಿ ಈ ಸಾಕಾಣಿಕೆ ಮಾಡಲಿಕ್ಕೆ ಅತ್ಯಂತ ಸೂಕ್ತ. ಆಮೇಲೆ ಎಲೆಗಳ ಗುಣಮಟ್ಟ ಉತ್ಕೃಷ್ಟವಾಗಿರಬೇಕು. ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಏನು 20-25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡಬೇಕು. ಕಾಲಕಾಲಕ್ಕೆ ನೀರು ಕೊಡಬೇಕು. ಆಮೇಲೆ ಶಿಫಾರಸು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಬೇಕು. ಅಂದರೆ ಏನು 300 ಕೆ ಜಿ ಸಾರಜನಕ, 120 ಕೆ ಜಿ ರಂಜಕ, 120 ಕೆ ಜಿ ಪೊಟ್ಯಾಷ್ ಬದಲಾಗಿ V1 ತಳಿ ಬೆಳೀತಾ ಇದ್ದೀವಿ ಎಲ್ಲರೂ. ಈಗ ಇದಕ್ಕೆ 300 ಕೆ ಜಿ ಸಾಲೋದಿಲ್ಲ, 360 ಕೆ ಜಿ ಸಾರಜನಕ, 140 ಕೆ ಜಿ ರಂಜಕ, 140 ಕೆ ಜಿ ಪೊಟ್ಯಾಷ್, ಇವುಗಳನ್ನು 5 ಹಂತಗಳಲ್ಲಿ ಕೊಟ್ಟು ನಾವು ಹಿಪ್ಪುನೇರಳೆಯನ್ನು ಬೆಳೆಸಬೇಕು. ಈ ಸಾರಜನಕ ಮಾತ್ರ 5 ಹಂತಗಳಲ್ಲಿ ಕೊಡ್ತೀವಿ, ರಂಜಕ ಮತ್ತು ಪೊಟ್ಯಾಷನ್ನು 2 ಹಂತಗಳಲ್ಲಿ ಕೊಡ್ತೀವಿ. ಈ ರೀತಿ ಪ್ರತಿ ಬೆಳೆಗೂ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಉತ್ಕೃಷ್ಟ ಗುಣಮಟ್ಟದ ಎಲೆಗಳನ್ನು ಉತ್ಪಾದಿಸಿ ಬಯೋಲ್ಟೈನ್ಸ್ ಹಾಕಿದ್ರೆ ಹೆಚ್ಚಿನ ಲಾಭ ಮಾಡ್ಕೊಳ್ಳೋದ್ರಲ್ಲಿ ಏನೂ ಸಂಶಯ ಇಲ್ಲ. ಈಗ ಪ್ರತಿ ಕೆ ಜಿ ಗೂಡಿಗೆ ಸುಮಾರು 420-450 ರೂಪಾಯಿನವರೆಗೂ ಇದೆ ಬಯೋಲ್ಟೈನ್ ಗೂಡು. ಬೆಳೆದವರು ಬಹಳಷ್ಟು ಲಾಭ ಗಳಿಸ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಕಷ್ಟನೂ ಇದೆ. ಅದಕ್ಕೆ ಅವರ ಹುಳು ಸಾಕಾಣಿಕೆ ಮನೆ ಯಾವ ರೀತಿ ಇದೆ, ಅವರ ತೋಟ ಯಾವ ರೀತಿ ಇದೆ, ಅವರ ಸೋಂಕು ನಿವಾರಣಾ ಕಾರ್ಯಕ್ರಮಗಳನ್ನು ಸರಿಯಾಗಿ ಆಚರಣೆಗೆ ತರ್ತಾರಾ, ತೋಟಕ್ಕೆ ಸಮರ್ಪಕವಾಗಿ ಅವರು ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾರಾ, ಇವುಗಳೆರಡನ್ನೂ ಗಮನಿಸಿ ಬಯೋಲ್ಟೈನ್ ಹುಳುಗಳನ್ನು ಸಾಕಾಣಿಕೆ ಮಾಡ್ಬೋದು. ಅದಾಗದೇ ಇದ್ದ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಬಹುಸಂತತಿ ಮತ್ತು ದ್ವಿಸಂತತಿ ಸಂಕರಣ ತಳಿಗಳನ್ನು ಸಹಿತ ನಾವು ಸಾಕಾಣಿಕೆ ಮಾಡ್ಬೋದು. ಇದರಲ್ಲಿ ಹಲವಾರು ತಾಂತ್ರಿಕತೆಗಳಿದ್ರೂ ಇವು ಮಾತ್ರ ಪ್ರಚಲಿತದಲ್ಲಿವೆ. ಈಗ ಜೆನ್ ಹೈಬ್ರಿಡ್ಗಳಂತಂದು ಬಂದಿದೆ. ಏನು ಅಂತಂದಪ್ಪ ಅಂದರೆ ಅವಕ್ಕೆ ಜೀರ್ಣಶಕ್ತಿ ಸಾಕಷ್ಟು ಜಾಸ್ತಿ ಇರುತ್ತೆ. ಒಂದು 60 ಕೆ ಜಿಯಷ್ಟು ಗೂಡಿನ ಇಳುವರಿ 100 ರೋಗರಹಿತ ಮೊಟ್ಟೆಗಳಿಗೆ ಕೊಡುತ್ತದೆ. ಸಾಮಾನ್ಯವಾದ ಹಿಪ್ಪುನೇರಳೆ ತೋಟದಿಂದನೂ ಸಹಿತ ಇವು ಇಳುವರಿನ ಕೊಡುತ್ತೆ. ಈಗ ಇನ್ನೊಂದೇನು ಅಂತಂದಪ್ಪ ಅಂದರೆ ಈ ಚಾಕಿ ಸಾಕಾಣಿಕೆ ತಾಂತ್ರಿಕತೆ ಬಂದ್ಬಿಟ್ಟಿದೆ. ಇದನ್ನು ಸ್ವ ಉದ್ಯೋಗವಾಗಿ ಹಲವಾರು ರೈತರು ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಆಚರಣೆಗೆ ತಂದಿದ್ದಾರೆ. ಅದನ್ನು ನೋಡಿಕೊಂಡು ನಮ್ಮ ಲಿಂಗಸೂರು ಭಾಗದಲ್ಲಿ ಸಹಿತನೂ ಈ ಚಾಕಿ ಸಾಕಾಣಿಕೆ ಕೇಂದ್ರ ಬಂದಿದೆ. ಇದಕ್ಕಾಗಿ ಕೇಂದ್ರ ರೇಷ್ಮೆ ಮಂಡಳಿಯವರು ಸಹಿತ ಹಲವಾರು ನೆರವಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಫಲಶ್ರುತಿ ಕಂಡು ಹಿಂದೆ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಈ ಕಾರ್ಯಕ್ರಮ ಮೊದಲು ಇತ್ತು. ಚಾಕಿ ಸಾಕಾಣಿಕೆ ಕೇಂದ್ರಗಳು ರೇಷ್ಮೆ ಇಲಾಖೆ ಅಡಿಯಲ್ಲಿ ಇದ್ದವು. ಅದು ಸ್ವಲ್ಪ ಮಾಯ ಆಗಿತ್ತು, ಈಗ ಮತ್ತೆ ಬರ್ತಾ ಇದೆ. ಇದು ಸಂತಸದ ಸುದ್ದಿ. ಈಗ ಇದು ಈ ನಿರುದ್ಯೋಗ ಯುವಕರೇನಿದ್ದಾರೆ ಅವರು ಸ್ವಲ್ಪ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಸ್ವಲ್ಪ ತರಬೇತಿ ಪಡ್ಕೊಂಡು ಸ್ವ ಉದ್ಯೋಗವಾಗಿ ಇದನ್ನು ಅವಲಂಬನೆ ಮಾಡದ್ದೇ ಆದ ಅಂದಪ್ಪ ಅಂದರೆ ಅವರ ಒಂದು ನಿರುದ್ಯೋಗ ಸಮಸ್ಯೆನೂ ನಿರ್ವಹಣೆ ಮಾಡ್ಕೋಬೋದಾಗಿದೆ ಅವರು. ಇಲ್ಲಿ ಏನು ಅಂತಂದಪ್ಪ ಅಂದರೆ ಈ ಚಾಕಿ ಹುಳು ಸಾಕಾಣಿಕೆಗೆ ಬೇಕಾದಂತಹ ಒಂದು ವಾತಾವರಣ ಏನಿದೆಯಲ್ಲ, ಈಗ ಬೆಳೆದ ಹುಳುಗಳಿಗಿನ್ನ ಬೇರೆ ಆಗಿರ್ತದೆ. ಏನು ಅಂತಂದಪ್ಪ ಅಂದರೆ ಶೇಕಡ 80-85% ಶೈತ್ಯಾಂಶ, 25-28 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕಾಗುತ್ತೆ ಚಾಕಿ ಹುಳುಗಳಿಗೆ. ಸಾಮಾನ್ಯವಾದ ರೈತರು ಇದನ್ನು ಒದಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದಪ್ಪ ಅಂದರೆ ಈ ಒಂದು ವಾತಾವರಣದಲ್ಲಿ, ಸೂಕ್ತವಾದ ವಾತಾವರಣದಲ್ಲಿ ಅಂದರೆ ಉಷ್ಣಾಂಶ ಮತ್ತು ಶೈತ್ಯಾಂಶ ಚೆನ್ನಾಗಿ ಒದಗಿಸ್ತಕ್ಕಂಥ ವಾತಾವರಣ ಮತ್ತು ಸೋಂಕು ಮುಕ್ತ ವಾತಾವರಣದಲ್ಲಿ ಹುಳುಗಳು ಸರಿಯಾದ ಸ್ಥಳಾವಕಾಶ ಕೊಟ್ಟು ಉತ್ಕೃಷ್ಟ ಗುಣಮಟ್ಟದ ಎಲೆಗಳನ್ನು ಉಪಯೋಗಿಸಿ ಸಾಕಾಣಿಕೆ ಮಾಡಿ ಅದನ್ನು ಬೇರೆ ಬೇರೆ ರೈತರಿಗೆ ಹಂಚಿ ಸಾಕಾಣಿಕೆ ಮಾಡಿತ್ತು ಅಂತಂದಪ್ಪ ಅಂದರೆ ಅದು ಒಂದು ಸ್ವ ಉದ್ಯೋಗಕ್ಕೆ ಒಂದು ನಾಂದಿ ಹಾಡ್ತದೆ. ಇದನ್ನು ನಿರುದ್ಯೋಗಿ ಯುವಕರು ಅರ್ಥ ಮಾಡಿಕೊಂಡು ಇದನ್ನು ಅಳವಡಿಕೆ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಮನವಿ. ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಏನು ಅಂತಂದಪ್ಪ ಅಂದರೆ ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆಯವರು ಸಿರಿ ಪಾಲಿಕ್ಲಿನಿಕ್ ಅಂತಂದು ಒಂದು ಯೋಜನೆನ ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಸಹಾಯಧನವಾಗಿ 80-85,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಈ ಒಂದು ಈ ಸಿರಿ ಪಾಲಿಕ್ಲಿನಿಕ್ ಪ್ರಾರಂಭ ಮಾಡಬೇಕು ಅಂತಂದಪ್ಪ ಅಂದರೆ ಸುಮಾರು 1.5-2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅದರಲ್ಲಿ 80,000 ರೂಪಾಯಿ ಡಿಪಾರ್ಟ್ಮೆಂಟ್ನವರೇ ಸಹಾಯಧನ ಕೊಡ್ತಾರೆ. ಇದರಲ್ಲಿ ಪರತಂತ್ರ ಜೀವಿಗಳನ್ನು, ಈ ರೇಷ್ಮೆ ಕೃಷಿಗೆ ಬೇಕಾದಂತಹ ಪರತಂತ್ರ ಜೀವಿಗಳನ್ನು ಅಭಿವೃದ್ಧಿ ಮಾಡಬೇಕು, ಅದಲ್ಲದೇ ರೇಷ್ಮೆ ವ್ಯವಸಾಯದಲ್ಲಿ ಉಪಯೋಗಿಸ್ತಕ್ಕಂತಹ ಏನು ಕೆಮಿಕಲ್ಸ್ ಏನಿದೆ, ಬೆಡ್ ಡಿಸ್ಇನ್ಫೆಕ್ಟೆಂಟು, ಆಮೇಲೆ ಸೋಂಕು ನಿವಾರಕಗಳು, ಇವುಗಳಲ್ಲೆಲ್ಲನೂ ಮಾರಾಟ ಮಾಡಿ ತಂದು ಅದನ್ನು ಪ್ಯಾಕ್ ಮಾಡಿ ಅದನ್ನು ಮಾರಾಟ ಮಾಡಿ ಸ್ವಾವಲಂಬನೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ವಿದ್ಯಾವಂತ ನಿರುದ್ಯೋಗಿಗಳು ಇದರ ಒಂದು ಲಾಭ ಪಡಿಬೇಕು ಅಂತಹ ಒಂದು ಮನವಿ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ಹಣ್ಣು ಹುಳುಗಳು ನಿರ್ವಹಣೆ ಮಾಡಲಿಕ್ಕೆ ಹಲವಾರು ತಾಂತ್ರಿಕತೆಗಳು ಬಂದಿದ್ದಾವೆ. ಈಗ ಏನು ಅಂತಂದಪ್ಪ ಅಂದರೆ ಒಂದು 5% ಸ್ಯಾಂಪಲ್ಗೆ ಬಂದ ತಕ್ಷಣವೇ ಸಂಪೂರ್ಣ ಅಂತಕ್ಕಂತಹ ಒಂದು ಪ್ರಚೋದಕಗಳನ್ನು, ಸಸ್ಯ ಮೂಲ ಪ್ರಚೋದಕನ ಹಿಪ್ಪನೇರಳೆ ಸೊಪ್ಪು ಕೊಟ್ಟು ಅದರ ಮೇಲೆ ಇದನ್ನು ಸಿಂಪರಣೆ ಮಾಡಬೇಕು. ಒಂದು 30 ml ಔಷಧನ 2 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಪ್ರತಿ 100 ರೋಗರಹಿತ ಮೊಟ್ಟೆಗಳಿಂದಂಥ ಬಂದ ಹುಳುಗಳಿಗೆ ಈ ರೀತಿ ಸಿಂಪರಣೆ ಮಾಡೋದರಿಂದ ಆ ಸಸ್ಯ ಪ್ರಚೋದಕಗಳನ್ನು ಹೊಂದಿಂತಹ ಎಲೆಗಳನ್ನು ತಿಂದಂಥ ಹುಳುಗಳು ಒಂದೇ ಬಾರಿಗೆ ಗೂಡು ಕಟ್ಟಲಿಕ್ಕೆ ಬರ್ತವೆ, ಅಂದ್ರೇನು ಹಣ್ಣಾಗಿ ಬರ್ತವೆ. ಅಂಥದ್ರ ಮೇಲೆ ನಾವು ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಒದಿಸ್ಬೋದು, ಅಥವಾ ಹುಳುಗಳನ್ನು ಆರಿಸಿ ಬಿದಿರಿನ ಚಂದ್ರಿಕೆಗೆ ಬಿಡ್ಬೋದು, ಅಥವಾ ಬಿದಿರಿನ ಚಂದ್ರಿಕೆಗೆ ಬದಲು ರೋಟರಿ ಚಂದ್ರಿಕೆಗಳು ಅಂತ ಹೇಳ್ತೀವಿ, ಅಥವಾ ರಟ್ಟಿನ ಚಂದ್ರಿಕೆಗಳು ಅಂತ ಹೇಳ್ತೀವಿ, ಇದರಲ್ಲೂ ಬಿಡ್ಬೋದು. ಬಿದಿರಿನ ಚಂದ್ರಿಕೆ, ರೋಟರಿ ಚಂದ್ರಿಕೆ ಬಳಕೆ ಮಾಡಿ ನಾವು ಗೂಡು ಕಟ್ಟಿಸುತ್ತೆ ಆದ ಅಂದಪ್ಪ ಅಂದರೆ ಉತ್ಕೃಷ್ಟ ಗುಣಮಟ್ಟದ ಗೂಡುಗಳನ್ನು ಪಡಿಬೋದು. ಇಲ್ಲಿ ಗಂಟು ಗೂಡುಗಳಾಗಲಿಕ್ಕೆ, ಡಬಲ್ ಗೂಡಾಗಲಿಕ್ಕೆ ಏನೂ ಆಸ್ಪದ ಇರೋದಿಲ್ಲ. ಆದರೆ ನಾವೇನು ಪ್ಲಾಸ್ಟಿಕ್ ಮೌಂಟೇಜ್ ಏನು ಉಪಯೋಗ ಮಾಡ್ತೀವಲ್ಲ, ಆ ನೇತ್ರಿಕ ಅಂತಂದು, ಅದರಲ್ಲಿ ಗೂಡು ಡಬಲ್ ಗೂಡು ಆಗತಕ್ಕಂತಹ ಒಂದು ಸಂದರ್ಭ ಜಾಸ್ತಿ ಇರುತ್ತೆ. ಇದಕ್ಕೆ ಬದಲಾಗಿ ರೋಟ್ರಿ ಚಂದ್ರಿಕೆಗಳನ್ನು, ಕಾರ್ಡ್ಬೋರ್ಡ್ ಚಂದ್ರಿಕೆಗಳನ್ನು ಬಳಕೆ ಮಾಡಿ ಉತ್ತಮ ಗುಣಮಟ್ಟದ ಗೂಡುಗಳನ್ನು ಉತ್ಪಾದನೆ ಮಾಡಬೇಕು. ಇದರಲ್ಲಿ ಅತಿ ಮುಖ್ಯವಾಗಿ ಅಂತ ಅಂದರೆ ಬಯೋಲ್ಟೈನ್ ಬೆಳೆಗಾರರು ಈ ಕಾರ್ಡ್ಬೋರ್ಡ್ ಮೌಂಟೇಜನ್ನು ಬಳಕೆನ ಮಾಡ್ಕೋಬೋದಾಗಿದೆ. ಆಮೇಲೆ ಊಜಿ ನೊಣ ನಿಯಂತ್ರಣ ಮಾಡಲಿಕ್ಕೆ ಹಲವಾರು ತಾಂತ್ರಿಕತೆಗಳನ್ನು ಮಾಡಿದ್ದಾರೆ. ಈಗ ಒಂದು 15% ನಾಶ, ಅಂದ್ರೇನು ನಷ್ಟ, ಬರೀ ಈ ಊಜಿ ನೊಣದ ಹಾವಳಿಯಿಂದನೇ ಆಗ್ತಾಯಿದೆ. ಇದನ್ನು ನಿವಾರಣೆ ಮಾಡಲಿಕ್ಕೆ ಈ ಹುಳು ಸಾಕಾಣಿಕೆ ಮನೆಗೆ ಕಿಟಕಿ ಬಾಗಿಲು ಗವಾಕ್ಷಿ ಏನಿದೆ ಅವಕ್ಕೆಲ್ಲನೂ ತಂತಿ ಜಾಲರನ್ನು ಹಾಕಬೇಕು. ಆಮೇಲೆ ಏನು ಬಾಗಿಲು ಓಡಾಡ್ತೀವಲ್ಲ ನಾವು ಸೊಪ್ಪು ತೊಗೊಂಡು ಒಳಗೆ ಹೋಗೋದು ಬರೋದು ಮಾಡ್ತೀವಲ್ಲ, ಆ ಡೋರ್ಗಳು ಸಹಿತನೂ ಮೆಶ್ ಡೋರ್ ಹಾಕ್ಸ್ಬೇಕು. ಈ ರೀತಿ ಮಾಡೋದರಿಂದ ಸ್ವಲ್ಪ ಬಾಧೆ ಕಮ್ಮಿ ಮಾಡ್ಕೋಬೋದು. ಈ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದಪ್ಪ ಅಂದರೆ ನಾವು ರೇಷ್ಮೆ ಹುಳು ಕೋಣೆ ಪ್ರವೇಶ ಮಾಡಬೇಕಾದ್ರೆ ನಮ್ಮ ಜೊತೆನಲ್ಲೇ ಉಜಿ ನೋಣ ನಮ್ಮ ಹಿಂದೆನೆ ಬರತಕ್ಕಂತಹ ಒಂದು ಸಾಧ್ಯತೆ ಇರೋದರಿಂದ ಆಂಟಿ ಚೇಂಬರ್ ಅಂತ ಮಾಡ್ತೀವಿ. ಇದನ್ನು ಪ್ಲಾಸ್ಟಿಕ್ ಈ ನೈಲಾನ್ ಪರದೆಯಲ್ಲಿ ನಿರ್ಮಾಣ ಮಾಡಬೇಕು. ಈ ಪರದೆ ನಿರ್ಮಾಣ ಮಾಡಲಿಕ್ಕೆ 6 ಅಡಿ ಉದ್ದ, 6 ಅಡಿ ಅಗಲ, 6 ಅಡಿ ಎತ್ತರತಕ್ಕಂಥದ್ದನ್ನು ಮಾಡಬೇಕು. ನಾವೇನು ಮಾಡಬೇಕು ಅಂತಂದಪ್ಪ ಅಂದರೆ ಸೊಪ್ಪು ತಗೊಂಡು ಒಳಗೆ ಆಂಟಿ ಚೇಂಬರ್ನ ಪ್ರವೇಶ ಮಾಡಬೇಕು. ಮೊದಲು ಅಲ್ಲಿ ನಿಂತ್ಕೋಬೇಕು. ನಿಂತ್ಕೊಂಡು ನಮ್ಮ ಹಿಂದೆ ಏನಾದ್ರೂ ನೊಣಗಳು ಬಂದಿದ್ದಾವ ನೋಡಬೇಕು. ಬಂದಿದ್ದೆ ಅದನ್ನಪ್ಪ ಅಂದರೆ ಅದನ್ನು ಸಾಯಿಸ್ಬೇಕು. ಯಾಕೆ ಅಂತಂದರೆ 6 ಅಡಿ ನಮ್ಮ ಕೈಗೆ ನಿಲುಕುತ್ತದು. ಯಾವುದೇ ಮೂಲೆಯಲ್ಲಿದ್ದರೂ ನಮಗೆ ಆ ನೊಣ ಕಂಡು ಬರುತ್ತೆ. ಅದನ್ನು ಸಾಯಿಸ್ಲಿಕ್ಕೆ ಈಸಿ. ನಮ್ಮ ಜೊತೆಯಲ್ಲಿ ನೊಣ ಯಾವುದೂ ಬರ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಅನಂತರ ನಾವು ಈ ಮುಖ್ಯದ್ವಾರ ಪ್ರವೇಶಿಸಬೇಕು. ಈ ರೀತಿ ಮಾಡೋದ್ರಿಂದ ಊಜಿ ಅವಳಿನ ಕಮ್ಮಿ ಮಾಡ್ಬೋದು. ಆಮೇಲೆ ಊಜಿ ಟ್ಯಾಬ್ಲೆಟ್ ಅಂತನ್ನೋದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಂದು ಟ್ಯಾಬ್ಲೆಟ್ಟು 1 ಲೀಟರ್ ನೀರಿಗೆ ಹಾಕಿ ಅದನ್ನು ಕಿಟಕಿಗಳ ಹತ್ರ ಇಟ್ಟ ಅಂದಪ್ಪ ಅಂದರೆ ಊಜಿ ನೊಣಗಳು ಅದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲೇ ಬಿದ್ದು ಸಾಯ್ತವೆ. ಇದು ಒಂದು ಅಭಿವೃದ್ಧಿ ಮಾಡಿದಂತಹ ಒಂದು ಕ್ರಮ. ಇನ್ನೊಂದೇನು ಅಂತಂದ್ರೆ ಊಜಿ ಪೌಡರ್ ಅಂತ ಇದೆ, ಹುಳುಗಳ ಮೇಲೆ ಇದನ್ನು ಧೂಳೀಕರಿಸಬೇಕು. ಇಲ್ಲಿ ಏನಾಗುತ್ತೆ, ಅಕಸ್ಮಾತ್ ಊಜಿ ನೊಣ ಏನಾದ್ರೂ ಬಂದು ಅದರ ಮೇಲೆ ಮೊಟ್ಟೆ ಇಟ್ಟರೂ ಮೊಟ್ಟೆ ಹುಳುಗಳಿಗೆ ಅಂಟ್ಕೊಳ್ಳದನ್ನೇ ಕೆಳಗೆ ಬಿದ್ದು ಹೋಗುತ್ತೆ, ಅದರ ಬೆಳವಣಿಗೆ ಆಗೋದಿಲ್ಲ. ಇದು ಒಂದು ತಾಂತ್ರಿಕತೆ. ಈ ರೇಷ್ಮೆ ಕೃಷಿನಲ್ಲಿ ಹಲವಾರು ತಾಂತ್ರಿಕತೆಗಳಿದ್ದು ಅವುಗಳನ್ನು ರೈತರು ಈಗಾಗಲೇ ಕೆಲವರು ಅಳವಡಿಸಿದ್ದಾರೆ, ಇನ್ನು ಕೆಲವರು ಅಳವಡಿಕೆ ಮಾಡೋ ಸ್ಥಿತಿನಲ್ಲಿ ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಗೂಡಿನ ಧಾರಣೆ ಜಾಸ್ತಿಯಾಗಿದೆ. ಹಲವಾರು ರೈತರು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಳೆ ರೈತರು ಒಳ್ಳೆಯ ರೇಟ್ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ರು, ಅವರೆಲ್ಲನೂ ಈಗ ಮುಂದೆ ಬರ್ತಾ ಇದ್ದಾರೆ. ಈಗ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂತಂದಪ್ಪ ಅಂದರೆ ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 9444-89-735-5. ಇದನ್ನು ನೀವು ಸಂಪರ್ಕ ಮಾಡಿದ್ದೇ ಆದಲ್ಲಿ ನಿಮಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಸದಾ ಸಿದ್ಧನೇ ಇರ್ತೇನೆ ಅಂತಂದು ಈ ಮೂಲಕ ಹೇಳ್ತೀನಿ. ನಮಸ್ತೆ. ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಇತ್ತೀಚಿನ ತಾಂತ್ರಿಕತೆಗಳ ಕುರಿತು ರೇಷ್ಮೆ ತಜ್ಞರ ಡಾಕ್ಟರ್ ಜೆ ಅಶೋಕ್ ಅವರಿಂದ ಮಾಹಿತಿ ಕೇಳಿದಿರಿ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1-800-2020-20. ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ರಾಯಚೂರು ಮಾರುಕಟ್ಟೆಯ ಬೆಲೆ ಕಡಲೆಕಾಳು 4,100-4,577 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44,700-8,000 ರೂಪಾಯಿಗಳು, ಶೇಂಗಾ 4,496-8,103 ರೂಪಾಯಿಗಳು, ಭತ್ತ 2,129-2,569 ರೂಪಾಯಿಗಳು, ಕುಸುಬೆ 3,599 ರೂಪಾಯಿಗಳು, ಕೆಂಪು ತೊಗರಿ 4,021-7,577 ರೂಪಾಯಿಗಳು, ಬಿಳಿ ತೊಗರಿ 5,379-7,058 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧರಣೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಬಿಡೋಣಲ್ಲ. ನೀರಾವರಿ ಸೌಲಭ್ಯವಿದ್ದಲ್ಲಿ ರೈತ ಬಾಂಧವರು ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡೆಯಬಹುದು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿರುವಂತಹ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯು ಕೂಡ ಹೆಚ್ಚಿಸುತ್ತದೆ. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಮುಂಚಿತವಾಗಿ ಬಿತ್ತಿದ ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವನ್ನು ಮಾಡಬೇಕು. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಸ್ಪೊಡಾಪ್ಟರ್ ಕೀಟದ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಡಲೆಯಲ್ಲಿ ಕಾಯಿಕೊರಕದ ಹತೋಟಿಗಾಗಿ ಅಂಡಾಕ್ಸಿಕಾರ್ಬ್ 14.5% SC, 0.3 ಮಿಲಿಲೀಟರ್ ಅಥವಾ ಸ್ಪೈನೋಸ್ಯಾಡ್ 45% SC, 0.2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ರೈತ ಬಾಂಧವರು ಉಪಯೋಗಿಸಬೇಕು ಅಥವಾ ಟ್ರಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ರೈತ ಬಾಂಧವರು ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತವನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಮ್ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡೋದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ರೈತ ಬಾಂಧವರು ಕೊಡಬೇಕಾಗ್ತದೆ. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಸ್ಪೈನೋಸ್ಯಾಡ್ 25 EC ಅಥವಾ 1 ಮಿಲಿಲೀಟರ್ ಪೆಪ್ರೋನಿಲ್ 5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫಿರಾನ್ 3G ಒಂದು ಎಕರೆಗೆ ಎರಚಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಇನ್ನು ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಕೊಡಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣಿ ಮಿಶ್ರಣವನ್ನು ಸಮ ಪ್ರಮಾಣದಲ್ಲಿ ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಜಂತುನಾಶಕ ಔಷಧಿಗಳನ್ನು ಕೊಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಕೊಡತಗಿರಿ ಗ್ರಾಮದ ರೇಖಾ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಬಂಜಂಬ ಸಲ್ಲಾ